ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳಿ ಕಿರು ರೂಪಕ ಕಬ್ಬಿದ ರವದಿ ಸುಡಬೇಡಿ. ಆತ್ಮೀಯ ಕಬ್ಬು ಬೆಳೆಗಾರರಿಗೆಲ್ಲ ನಮಸ್ಕಾರಗಳು. ಸುಡುಗಾಡೋ ಅಣ್ಣ ಕಟಿಯಾಗಿ ಸುಡಗಾಡೋ ಹಚ್ಚುಗಾಡೋ ಅಣ್ಣ ಭೂಮಿಗೆ ಬೆಂಕಿ ಹಚ್ಚುಗಾಡೋ ಕಲಬುರಗಿಯ ಕೃಷಿ ಇಲಾಖೆ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ. ಕಬ್ಬು ಕಟಾವು ಮಾಡಿದ ನಂತರ ಉಳಿಯುವ ಅಮೂಲ್ಯವಾದ ರವದಿ ವಾಡಿಯನ್ನು ತಾವೆಲ್ಲ ಬೆಂಕಿಗೆ ಆಹುತಿ ಕೊಟ್ಟು ಸುಟ್ಟು ಹಾಕುತ್ತಿರುವುದು ಕೃಷಿ ಇಲಾಖೆಯನ್ನು ವಿಜ್ಞಾನಿಗಳನ್ನು ಚಿಂತೆಗೀಡು ಮಾಡಿದೆ. ಏಕೆ ಗೊತ್ತೇ? ಇಲ್ಲಿ ಕೇಳಿ. ರವದಿಯಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ಲದೆ ಇನ್ನೂ ಅನೇಕ ಪೋಷಕಾಂಶಗಳು ಸಮೃದ್ಧವಾಗಿವೆ. ನೀವು ರವದಿಯನ್ನು ಸುಟ್ಟರೆ ಈ ಸಾವಯವ ಪೋಷಕಾಂಶಗಳು ಕೂಡ ಸುಟ್ಟು ಬೂದಿಯಾಗುತ್ತವೆ. ಅಷ್ಟೇ ಅಲ್ಲ, ರೈತರಿಗೆ ಮಿತ್ರರಾಗಿರುವ ಅನೇಕ ಕೀಟಗಳು, ಬೆಳೆಗಳಿಗೆ ಸರಳವಾಗಿ ಪೋಷಕಾಂಶಗಳನ್ನು ಒದಗಿಸಲು ಸಹಕರಿಸುವ ಸೂಕ್ಷ್ಮಾಣು ಜೀವಿಗಳು ಬೆಂಕಿಗೆ ಆಹುತಿಯಾಗಿ ಮಣ್ಣು ನಿರ್ಜೀವವಾಗುತ್ತದೆ. ಭೂಮಿಯ ರಚನೆ ಕೆಟ್ಟು ನೆಲ ಬಂಜರಾಗುತ್ತದೆ. ನಿಸರ್ಗದ ನೇಗಿಲಾಗಿರುವ ಎರೆಹುಳುಗಳು ಬೆಂಕಿಗೆ ಸುಟ್ಟು ಸತ್ತು ಹೋಗಿ ರೈತನಿಗೆ ಜೊತೆಗಾರರೇ ಇಲ್ಲದಂತಾಗುತ್ತದೆ. ಮಣ್ಣಿನ ಚೈತನ್ಯ ಶಕ್ತಿಯಾಗಿರುವ ಸಾವಯವ ಪದಾರ್ಥಗಳೆಲ್ಲ ಸುಟ್ಟು ಹೋಗಿ ಫಲವತ್ತತೆ ನಾಶವಾಗುತ್ತದೆ. ಭೂಮಿ ತಾಯಿಯೇ ಸರ್ವಸ್ವವಾಗಿರುವ ರೈತ ತನ್ನ ತಾಯಿಯನ್ನೇ ಕಳೆದುಕೊಂಡಂತಾಗುತ್ತದೆ. ಮಿತ್ರರೇ, ಸ್ವಲ್ಪ ಯೋಚಿಸಿ, ಇಂಥ ದುರಂತ ನಿಮಗೆ ಬೇಕೇ? ಭೂಮಿ ತಾಯಿ ಬಂಜರಾದರೆ ಆ ಬಂಜೆತನದ ಶಾಪ ನಿಮ್ಮ ಕುಟುಂಬವನ್ನು ಸುಖವಾಗಿ ಇರಲು ಬಿಡುತ್ತದೆಯೇ? ಬೇಡ ರೈತ ಮಿತ್ರರೇ, ಕಬ್ಬಿನ ರವದಿಯನ್ನು ಅಲ್ಲದೆ ಯಾವುದೇ ಬಗೆಯ ಬೆಳೆಯ ಉಳಿಕೆಗಳನ್ನು ಸುಡುವುದಿಲ್ಲವೆಂದು ನಿರ್ಧಾರ ಮಾಡಿ, ಹಾಗೆ ಪ್ರತಿಜ್ಞೆ ಕೂಡ ಮಾಡಿ. ಸುಡುಗಾಡೋ ಕಟಿಗೆ ಸುಡಗಾಡೋ ಹಚ್ಚುಗಾಡೋ ಅಣ್ಣ ಭೂಮಿಗೆ ಬೆಂಕಿ ಹಚ್ಚುಗಾಡೋ. ಈ ನಿಮ್ಮ ನಿರ್ಧಾರದಿಂದ ನಿಮ್ಮ ಸಮೃದ್ಧಿಯ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ರವದಿಯನ್ನು ಮಣ್ಣಿನ ಮೇಲೆ ಹೊದಿಸಿದರೆ ಮಣ್ಣು ನೀರಿನ ಸಂರಕ್ಷಣೆ ಮಾಡುತ್ತದೆ. ಅದು ಕಳಿತು ಒಳ್ಳೆಯ ಸಮೃದ್ಧ ಸಾವಯವ ಗೊಬ್ಬರವಾಗುತ್ತದೆ. ರೈತನ ಮಿತ್ರ ಎರೆಹುಳುಗಳು, ಮಿತ್ರ ಕೀಟಗಳು, ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗಿ ಮಣ್ಣು ಸದಾ ಜೀವಂತವಾಗಿದ್ದು ಚೈತನ್ಯಶೀಲವಾಗಿರುತ್ತದೆ. ಕಳೆ ಕಸಗಳು ಬೆಳೆಯಲು ಅವಕಾಶ ಸಿಗುವುದಿಲ್ಲ. ಒಳ್ಳೆಯ ಗುಣಮಟ್ಟದ ಹೆಚ್ಚಿನ ಇಳುವರಿಯನ್ನು ನಿರಂತರವಾಗಿ ಪಡೆಯುತ್ತಿರಬಹುದು. ಕೂಲಿಗಳ ಅವಶ್ಯಕತೆ ಇಲ್ಲದೆ ರವದಿಯನ್ನು ಅನೇಕ ಬಗೆಗಳಿಂದ ಸೂಕ್ತವಾಗಿ ಬಳಸಬಹುದು. ಕೃಷಿ ಇಲಾಖೆಯಲ್ಲಿ ಸಿಗುವ ಶುಗರ್ ಕೇನ್ ಬೇಲರ್, ಟ್ರ್ಯಾಶ್ ಕಟರ್, ಸ್ಲ್ಯಾಷರ್, ರೋಟೋವೇಟರ್ನಂತ ಯಂತ್ರಗಳು ನಿಮಗೆ ಅತ್ಯಂತ ಸಹಕಾರಿಯಾಗಬಲ್ಲವು. ಶುಗರ್ ಕೇನ್ ಬೇಲರ್ನಿಂದ ರವದಿಯ ಬಂಡಲುಗಳನ್ನು ಮಾಡಿ ಕಾರ್ಖಾನೆಗಳಿಗೆ ಕಳುಹಿಸಿ ಆದಾಯ ಪಡೆಯಬಹುದು. ಶುಗರ್ ಕೇನ್ ಟ್ರ್ಯಾಶ್ ಕಟರ್ನಿಂದ ರವದಿಯನ್ನು ಸಣ್ಣ ಪುಡಿ ಮಾಡಿ ಮಣ್ಣಿಗೆ ಸೇರಿಸಬಹುದು. ರೋಟೋವೇಟರ್ನಿಂದ ಕೊಯ್ಲಿ ಕಳೆಗಳನ್ನು ರವದಿಯನ್ನು ಅಲ್ಪ ಸಮಯದಲ್ಲಿ ಕತ್ತರಿಸಿ ಮಣ್ಣಿಗೆ ಬೆರೆಸಬಹುದು. ಈ ಯಂತ್ರಗಳು ಕೃಷಿ ಇಲಾಖೆಯಲ್ಲಿ ರಿಯಾಯಿತಿ ದರದಲ್ಲಿ ಸಿಗುತ್ತವೆ. ರವದಿಯನ್ನು ನೀವು ಹೀಗೆ ಸದ್ಬಳಕೆ ಮಾಡಿಕೊಂಡರೆ ನಿಮ್ಮ ಮಣ್ಣು, ಬೆಳೆ ಮತ್ತು ಮನೆ ಮಂದಿಯ ಆರೋಗ್ಯದ ಸಂರಕ್ಷಣೆಯಾಗುತ್ತದೆ. ಅಷ್ಟೇ ಅಲ್ಲ, ಹೊಲ, ಮನೆ, ಊರು ಹೀಗೆ ಎಲ್ಲಾ ಕಡೆ ಆನಂದದ ವಾತಾವರಣ ನಿರ್ಮಾಣವಾಗುತ್ತದೆ. ಆದ್ದರಿಂದ ರವದಿಯನ್ನು ಸುಡದೆ ಆ ರವದಿಯ ಬೆಳಕಿನಿಂದಲೇ ನಿಮ್ಮ ಮನ ಮನೆ ಬೆಳಗುವಂತೆ ಮಾಡಿಕೊಳ್ಳುವ ಸದವಕಾಶ ನಿಮ್ಮ ಕೈಯಲ್ಲಿಯೇ ಇದೆ. ಕೂಲಿ ಉಳಿಸಲು ಹೋಗಿ ಭೂಮಿಯ ಅಮೂಲ್ಯವಾದ ಚರ್ಮವನ್ನು ಸುಲಿಯಬೇಡಿ. ಆ ಮೂಲಕ ನಿಮ್ಮ ಚರ್ಮವನ್ನು ನೀವೇ ಸುಟ್ಟುಕೊಳ್ಳಬೇಡಿರಿ. ಕಬ್ಬಿನ ರವದಿಯ ರಕ್ಷಣೆಯ ಈ ಅಭಿಯಾನದಲ್ಲಿ ಕೃಷಿ ಇಲಾಖೆಯೊಂದಿಗೆ ಸಹಕರಿಸಿ ಯಶಗಳಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ. ನಮಸ್ಕಾರಗಳು. ಇದುವರೆಗೆ ಕಬ್ಬಿನ ರವದಿ ಸುಡಬೇಡಿ ಕಿರು ರೂಪಕ ಕೇಳಿದಿರಿ. ಈಗ ಸಂಗಣ್ಣ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಶಿವನಾಮವನು ನುಡಿಯದ ಶಿವನಾ ಸದಿಯಿಂದಲೇ ಜಪ ತಪ ಮಾಡುವುದು.